ಕೊಟ್ಟರೆ ಬಹಳ ಜಲ್ದಿ ಬರ್ತದೆ, ಫಾಸ್ಟ್ ಬರ್ತದೆ, ಕ್ವಾಲಿಟಿ ಬರ್ತದೆ. ನೀವು ಹೇಗೆ ಮಾಡಿದ್ರಿ ಸರ್? ನಾನು ಡ್ರಿಪ್ ಇರಿಗೇಷನ್ ಮಾಡಿದ್ದೆ. ಓ, ಅದಕ್ಕೆ? ಎಸ್. ಅಂದ್ರೆ ಬೆಳವಣಿಗೆ ಬಹಳ ಫಾಸ್ಟ್ ಇರಬೇಕು. ಬಹಳ ಫಾಸ್ಟ್ ಇದೆ. ವೇಗವಾಗಿ ಹೇಳ್ತಾರ ಅರಣ್ಯ ಅಧಿಕಾರಿಗಳು, ಬಹಳ ಸಿಸ್ಟಮ್ ಬೆಸ್ಟ್ ಬಂದಿದ್ದಾರೆ. ಅದ್ರಾಗ ಚಂದಂದ ಏನಿದೆ ಇಲ್ಲ, ಭಾರಿ ಬೆಸ್ಟ್ ಇದೆ. ಇದು ಹೆಬ್ಬೆ ಅಂದ್ರೆ ಇದು ಏನಂದ್ರೆ ಹೊಸ ತಳಿಯದ್ದು ಅಥವಾ ನಮ್ಮ ಪರಂಪರಾಗತವಾಗಿ ಸಿಗುತ್ತದೆ? ನಾವು ಹಿಂದಕ್ಕೂ ಇತ್ತು ಇದು. ಹೌದು, ಆದ್ರೆ ಈಗ ಅದರಲ್ಲಿ ಏನಾದ್ರೂ ಹೈಬ್ರಿಡ್ ಹಾಗೇನಾದ್ರೂ ಬರ್ತದೆ. ಹಾ, ಅವಾಗ ನಾವೇನಂತಿದ್ದೇವು, ಬೇವಿನ ಗಿಡ ಇರ್ತೇ ಇಲ್ಲ, ಹೌದು, ಅರಣ್ಯ ಬೇವು ಗಿಡ ಅಂತಿದ್ದೇವು ಅಂತಿದ್ದೇವು. ಅದೇ ಈಗ ಅದು ಹೆಬ್ಬೆವು. ಅದು ನರ್ಸರಿಯಲ್ಲಿ ಬೆಳೆಸಿ ತಂದಿರದ ಕಾರಣ ಸ್ವಲ್ಪ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಉಪಯುಕ್ತ. ಅವರು 5-6 ತಿಂಗಳು ಬೆಳೆಸಿರ್ತಾರ, ಅದೇ ತಂದು ನಾವು ನೆಟ್ಟೇವ ಅಂತಂದ್ರೆ ಇಮಿಡಿಯೇಟ್ಲಿ ಇದು ಶುರು ಆಗುತ್ತೆ. ಇದಕ್ಕೆ ಏನು ನೀವು ರಸಗೊಬ್ಬರ ಹಾಕ್ತೀರಾ? ಸಾವಯವ? ಓನ್ಲಿ ಸಾವಯವ. ಹೇಗೆ ಸರ್, ಎಷ್ಟು ಹಾಕ್ತೀರಿ, ಏನು ಕತೆ? ಮತ್ತೊಂದು ಗವರ್ಮೆಂಟ್ ಆಫ್ ಇಂಡಿಯಾದವರು ಒಂದು ಇದು ತೆಗೆದ್ರ, ವೇಸ್ಟ್ ಡಿಕಾಂಪೋಸರ್. ಬರೇ ನಾನು 20 ರೂಪಾಯಿ ಖರ್ಚು ಮಾಡಿದ್ರ 5-6 ವರ್ಷ ತನ ಆ 20 ರೂಪಾಯಿದಾಗೆ ನಾನು ಪೂರಾ ಒಕ್ಕಲ್ತಾನೆ ಮುಗಿತು. ಬರೀ ಅದೇ ಹತ್ತಾ ಹೋಗ್ತೀನಿ. ಭಾರಿ ಕುತೂಹಲ, ಭಾರಿ ಭಾರಿ ಕುತೂಹಲ. ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ಮರ್ ಹೆಲ್ಪ್ ಮಾಡಿದ್ದು ಅಂತಂದ್ರೆ ದಿಸ್ ಇಸ್ ಬಿಗ್ಗೆಸ್ಟ್. ಇದು 20 ರೂಪಾಯಿ, ಬರೇ 20 ರೂಪಾಯಿದಾಗ ನಾವು ಓಸು ಗಿಡಗಳು ಸಾಲ. ಹೇಗೆ ಸರ್ ಅದು, ಏನಿದೆ ಅದು? ಅದೇನಿದೆ ವೇಸ್ಟ್ ಡಿ ಕಾಂಪೋಸರ್ ಅಂದ್ರೆ ಒಂದು 10 ಗ್ರಾಮಿಂದ ಒಂದು ಬಾಟ್ಲಿ ಬರುತ್ತೆ, ಅದ್ರ ಕಾಸ್ಟ್ 20 ರೂಪಾಯಿ. 20 ರೂಪಾಯಿ ಅದು ಒಂದು ಬ್ಯಾರಲ್ದಾಗ ಹಾಕ್ತೇವೆ ನಾವು. ಅದಕ್ಕ ಒಂದು 200 ಲೀಟರ್ ನೀರ್ ಹಾಕ್ತೇವೆ. ಒಂದು ಬಾಟ್ಲಿ 200 ಲೀಟರ್ ನೀರ್ ಹಾಕಿ 2 kg ಬೆಲ್ಲ ಹಾಕ್ತೇವೆ. ಓಹೋ, ಬೆಲ್ಲ ಹಾಕಿ ಅದಕ್ಕೆ ಸ್ಟರ್ ಮಾಡ್ಕೋತ ದಿನ 2 ಸಲ ಮಾಡಿ 7 ದಿವಸ ನಂತರ ಅದು ಫುಲ್ ಯುಟಿಲೈಸೇಷನ್ ಬರ್ತದೆ. ಇಷ್ಟು ಬೆಸ್ಟ್ ಇರುತ್ತೆ ಅದು. ಅದೇ ನಾವು ಗಿಡಗಳಿಗೆ ಹಾಕಿದೇವೆ, ಪ್ರತಿ ಗಿಡಕ್ಕೆ 2 ಲೀಟರ್ 3 ಲೀಟರ್ ಡ್ರಿಪ್ಲಿಂದ ಕುಡ್ತಾ ಹೋಗ್ತೇವೆ. ಅದೇ ಗೊಬ್ಬರ? ಅದೇ ಗೊಬ್ಬರ. ಈ ಮುಂದೆ ಏನಾಗುತ್ತೆ, ಅದು ಒಂದು ಬ್ಯಾರಲ್ ಮುಗಿಯವರೆಗೆ ಇನ್ನೂ 1-10 ಲೀಟರ್ ಅದ ಅಂತಂದ್ರೆ ಸ್ಟಾಪ್ ಮಾಡ್ತೇವೆ. ಅದೇ 10 ಲೀಟರ್ ಮತ್ತೆ ನೀರ್ ಹಾಕೋದು, ಮತ್ತೆ ಬೆಲ್ಲ ಹಾಕೋದು, ಮತ್ತೆ ಒಂದು ಬ್ಯಾರಲ್ ತಯಾರು. ಇದು ಎಂಡೇ ಇಲ್ಲ ಅದಕ್ಕೆ. ಒಂದು ಸ್ವಲ್ಪ 10 ಲೀಟರ್ ಇರುವಾಗ ನಿಲ್ಲಿಸಬೇಕು, ನಿಲ್ಲಿಸಬೇಕು ಅಷ್ಟೇ. ಮತ್ತೆ ತುಂಬಿಸಿ, ಮತ್ತೆ ಬೆಲ್ಲ ತುಂಬಿಸಿ ಬೆಲ್ಲ ಹಾಕಿ ಮತ್ತೆ 7 ದಿವಸ ವೇಟ್ ಮಾಡೋದು. ಮತ್ತೆ 20 ರೂಪಾಯಿ ಇದನ್ನು ಸುರಿಬೇಕು? ಏನಿಲ್ಲ, ಒಮ್ಮೆ ಹಾಕಿದ್ರೆ ಸರ್? ಒಂದೇ ಸಲ ಹಾಕೋದು. ಓಹೋ, ಎಷ್ಟು ಸಲ ಬಳಕೆ ಮಾಡ್ತೀರಿ ಸರ್ ಹಾಗೆ? ಅದು ನಾವು 7 ಡೇಸ್ ಅಂತಂದ್ರೆ, ಈಗ ಮನುಷ್ಯರ್ ಸಿಕ್ಕರು ಅಂತಂದ್ರೆ ಎವ್ರಿ 7 ಡೇಸ್ ಹಾಕ್ತೀನಿ ನಾನು. ಎಷ್ಟು ಬ್ಯಾರಲ್ ಅನ್ನ ನೀವು ಗಿಡಗಳಿಗೆ ಹಾಕ್ತೀರಿ ಒಮ್ಮೆ ಒಂದು ಬಾಟ್ಲಿನಲ್ಲಿ? ಒಂದು ಬಾಟ್ಲ್ದಾಗ ಒಂದು ಸಲಕ್ಕ 400 ಪ್ಲಾಂಟ್ಸ್ ಆಗ್ತಾವ. ಮತ್ತೆ ಮತ್ತೆ 400 ಪ್ಲಾಂಟ್ ಹಿಂಗ ಅದು ಇದ್ರ ಮೇಲೆ ಹಾಕ್ತಾವ. ಮತ್ತೆ ಸೆಕೆಂಡ್ ಇದಕ್ಕೆ ಬಹಳ ಒಳ್ಳೆ ಉಪಯೋಗ ಅಲ್ಲ ಸರ್? ಬಹಳ ಉಪಯೋಗ. ಗವರ್ಮೆಂಟ್ ಈ ಹೆಬ್ಬೆವಿಗೆ ಮಾತ್ರ ಬಳಸಬಹುದು, ಎಲ್ಲಕ್ಕ ಬಳಸಬಹುದು. ಇದು ತಿಳ್ಕೊಳ್ಬೇಕು. ಇವನ್ ನಮ್ಮ ಹೊಲ ತಯಾರು ಮಾಡ್ಬೇಕಾಯ್ತು ಅಂತಲ್ಲ, ಎರೆಹುಳದ ಗೊಬ್ಬರ ಹಾಕ್ತೇವ ನಾವು. ಎರೆಹುಳ ಗೊಬ್ಬರ ಬದಲಾಗಿ ಇದೇ ಹಾಕಿದ್ರ ಎರೆಹುಳು ಅಲ್ಲೇ ಬರುತ್ತೆ, ಅದು ಎಲ್ಲಿ ಬೀಳುತ್ತೆ ಅಲ್ಲೇ ಬರುತ್ತೆ. ಹಿಂಗಾಗಿ ನಾವು ಪೂರಾ ಹೊಲದಾಗೆ ಎರೆಹುಳು ಬರ್ತಾವ. ನಾವು ಎರೆಹುಳು ಮತ್ತೊಂದು ಮಾಡಬೇಕಾಗಿಲ್ಲ. ದಿಸ್ ಇಸ್ ವೆರಿ ಬೆಸ್ಟ್. ಈಗ ಮತ್ತ ಅದ್ರಾಗ ಏನು ಇದು ಮಾಡಿದಾರ ಅಂತಂದ್ರ, ಮತ್ತೊಂದು ತಯಾರು ಮಾಡಿದಾರ ಓಲ್ಡ್ ವೇಸ್ಟ್ ಡಿ ಕಂಪೋಸರ್ ಅಂತ. ಅದೇನು ಸರ್ ಹಾಗೆ? ಅದು 50 ml ಬರುತ್ತೆ, ಇದೇ ಸೇಮ್ ಇದನ್ನೇ, ಬಟ್ ಬ್ಯಾಕ್ಟೀರಿಯಾ ಹೆಚ್ಚಿಗಿದೆ ಅದ್ರ. ಅದು ನಾವು ಇದೇ ರೀತಿ ತಯಾರು ಮಾಡೋದು ಅಂತ ಇದೇ ಫಾರ್ಮುಲಾ, ಬಟ್ ಅದು 3 ದಿವಸದಾಗ ತಯಾರಾಗ್ತದೆ. ಓ, 7 ದಿನ? ಮೂರೇ ದಿವಸ. ಓಹೋ, ಅದನ್ನು ಸಿಂಪಡಿಸುವ ವಿಧಾನ ಹೀಗೆ? ಹೀಗೆ. ನೀವು ಬೇಕಾದ್ರೆ ಸ್ಪ್ರೇ ಮಾಡ್ರಿ, ಹಣ್ಣಿನ ಗಿಡಗಳಿಗೆ ಸ್ಪ್ರೇ ಮಾಡ್ರಿ, ನೆಲಕ್ಕೆ ಹಾಕ್ರಿ. ಆದ್ರೆ ಬುಡಕ್ಕೂ ಹಾಕ್ಬೋದು? ಎಸ್, ಬುಡಕ್ಕೆ ಹಾಕಿದ್ರೆ ಪೂರಾ ಮಣ್ಣೆ ಇದು ಫರ್ಟೈಲ್ ಆಗ್ತದೆ. ಗಿಡಕ್ಕೆ ಹಾಕಿದ್ರೆ ಯಾವ ರೋಗ ಬರಲ್ಲ. ಈಗ ಒಮ್ಮೆ ನೀವು ಮಾಡಿದ ಮೇಲೆ ಅದು ಏನು ದಿನ ಹಾಕ್ತೀರಾ ಅಥವಾ ಇಂಥ ವೇಳೆಗೆ ಹಾಕ್ಬೇಕಂತ ಇದೆ? ಏನಿಲ್ಲ, ಟೈಮ್ ನಮ್ಗೇನು, ಅದು ವೇಸ್ಟ್ನೂ ಆಗಲ್ಲ ಅಥವಾ ಸ್ಪಾಯ್ಲ್ ಆಗಲ್ಲ. ನೀವು ಬೇಕಾದಷ್ಟು ದಿವಸ ಇಟ್ರಿ, 1 ವರ್ಷ ತನ್ನ ಇಡ್ರಿ, ಅದೇನು ಸ್ಪಾಯ್ಲ್ ಆಗಲ್ಲ. ನೀವು ಬೇಕಾದ ಟೈಮ್ ಸಿಕ್ಕ ಹಾಕೋತ ಹೋಗಿ. ಈ ಮಳೆಗಾಲ ತುಂಬಾ ಮಳೆ ಬಂದಾಗಲೂ ಬೆಳೆಸಬಹುದು, ಕೆಲವೊಮ್ಮೆ ನೀರಿನಲ್ಲಿ ಕೊಚ್ಚಿ ಹೋಗ್ತಲ್ಲ, ಇದೆಲ್ಲ ಮಾಡಬಹುದು. ಬಹಳ ಒಳ್ಳೆ ವಿಚಾರ, ಯಾಕಂದ್ರೆ ಸಾವಯವ ಗೊಬ್ಬರವನ್ನು ಬಳಕೆ ಮಾಡಿ. ಸೈಂಟಿಸ್ಟ್ ಇದಾರೆ ಕೃಷ್ಣಚಂದ್ರ, ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಈ ಟೈಮಿನಲ್ಲಿ. ವೆರಿ ಯೂಸ್ಫುಲ್ ಪರ್ಸನ್. ಕಲಬುರ್ಗಿ ಅವರ? ಇಲ್ಲ ಇಲ್ಲ, ಅವರು ಬೆಂಗಳೂರು ಕಡೆ. ಬೆಂಗಳೂರು ಕಡೆ ಅವರು ಮೊನ್ನೆ ರಿಟೈರ್ ಆದ್ರು. ಅವ್ರು ರಿಟೈರ್ ಆಗೋ ಟೈಮಿದಾಗ ಫಾರ್ಮರ್ಸ್ ಒಂದು ಕೊಡುಗೆ ಅಂತಂದ್ರೆ ಇದು. ಓಹೋ, ಡಿಕಂಪೋಸ್ ಸಾಯೋವರೆಗೆ. ಬಹಳ ಒಳ್ಳೆ ಒಂದು ಆಲೋಚನೆಯಿಂದ ಮಾಡಿದ್ದಾರೆ ವಿಜ್ಞಾನಿಗಳು. ಹೌದು, ಈಗ ರಸಗೊಬ್ಬರ ಮುಕ್ತವಾಗಿ ನೀವು ಹೆಬ್ಬೇವು ಮಾಡ್ತಾ ಇದ್ದೀರಿ ಅಲ್ಲ, ಸಾವಯವ ಗೊಬ್ಬರದ ಮೂಲಕ. ಈಗ ಸರ್, ಈ ರೀತಿ ಬೆಳೆಸುವುದರದ, ಈಗ ಸಹಜವಾಗಿ ಬೆಳೆಯುವುದಕ್ಕಿಂತಲೂ ಈ ರೀತಿ ಬೆಳೆಸುವುದಕ್ಕಿಂತ ಏನು ವ್ಯತ್ಯಾಸ ಕಾಣಬೇಕಾಗ್ತದೆ? ಡೆಫಿನೆಟ್ಲಿ, ಯಾಕಂದ್ರೆ ಇದರಲ್ಲಿ 1000 ಬ್ಯಾಕ್ಟೀರಿಯಾ ಇದಾವೆ. ನಾವು ಕೆಮಿಕಲ್ ಇದರದಾಗ ಏನು NPK ಅಂತೇವಲ್ಲ,

ಓಹೋ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಎಲ್ಲಾನು ಅದರಲ್ಲಿ. ಇದೆಲ್ಲ ಮಾಡಬೇಕಾದ್ರೆ ಆಳುಗಳು ಬೇಕಲ್ಲ ಸರ್? ನಾವು ಅದಕ್ಕೆ ಹೆಚ್ಚು ಆಳು ಬೇಕಾಗಿಲ್ಲ. ಉಳ್ಳಾಗಡ್ಡಿ ಒಮ್ಮೆ ಪ್ಲಾಂಟ್ ಮಾಡಿದ್ರೆ ಈ ಚಂದನ ಇದನ್ನು ಬೆಳೆಸೋದು ಕೂಡ ಬಹಳ ಲಾಭದಾಯಕ ಅಂತೀರಿ? ಬಹಳ ಲಾಭದಾಯಕ, ಬಹಳ ಲಾಭದಾಯಕ ಅಂದ್ರೆ ಇಟ್ ಈಸ್ ದಿ ಓನ್ಲಿ ಪ್ಲಾಂಟ್ ಟು ಮೇಕ್ ದಿ ಫಾರ್ಮರ್ ರಿಚೆಸ್ಟ್ ಪರ್ಸನ್. ಓಹೋ, ಯಾವ ಬಿಸ್ನೆಸ್ ದಾಗ ಇಷ್ಟು ಗಳಿಸಲ್ಲ. ಓಹೋ, 12 ವರ್ಷ ಆದ್ರೂ ಪರವಾಗಿಲ್ಲ, ಅಷ್ಟು ಆದಾಯ ಬರ್ತದೆ ಅಂತ. ಇದು ಯಾಕೆ ಬೆಳೆಯಲ್ಲ ಅಂತಂದ್ರೆ, ಒಂದ್ ಏನಿದೆ, ನಮ್ಮಲ್ಲಿ ಕಳ್ತಾನ್ ಬಹಳ ಇದೆ, ಅದು ಅದನ್ನ ರಕ್ಷಣೆ ಮಾಡೋದು ಕಷ್ಟ ಅಂತ. ನೀವೇನ್ ಮಾಡಿದ್ರಿ ಅದಕ್ಕೆ, ಏನ್ ರಕ್ಷಣಾ ಕ್ರಮ? ಈಗ ಕವಿತಾ ಮೇಡಮ್ ರೆಫರ್ ಹೇಳಿದಲ್ಲ, ಅವ್ರ ಒಂದು ಚಿಪ್ಸ್ ತೆಗ್ದಾರ ನಮ್ಮ ಮೊಬೈಲ್ ದಾಗ, ಇದು ಇರ್ತದಲ್ಲ ಆ ಚಿಪ್ಪು, ಆ ರೀತಿ ಒಂದು ಚಿಪ್ ತಯಾರ ಮಾಡಿದಾರ. ಏನ್ ಮಾಡ್ಬೇಕು ಐಟಿದ್ರು? ಆ ಚಿಪ್ ಏನ್ ಮಾಡಬೇಕು, ಆ ಕಾಂಡ ಇದೆಯಲ್ಲ ಬೆಳೆದ ಕಾಂಡ ಕೆದರಿ ಅದ ಚಿಪ್ ಒಳಗೆ ಇಡಬೇಕು, ಇಟ್ಟರೆ ಅದು ತಾನೇ ಮತ್ತೆ ಮುಚ್ಕೋತದ. ಯಾವನೇ ವ್ಯಕ್ತಿ 5 ಫೀಟ್ ದೂರದಾಗ ಇದ್ರು ಅದು ಇಟ್ ಗಿವ್ ಸೈಲೆಂಟ್ ಮೊಬೈಲ್. ನಿಮ್ಮ ಮೊಬೈಲ್ ಮೊಬೈಲ್ ವ್ಯವಸ್ಥೆ ಮಾಡ್ಕೊಂಡಿದೆ, ಇನ್ನೂ ಬೇಕಾಗಿಲ್ಲ ನನಗೆ, ಯಾಕಂದ್ರೆ 6 ವರ್ಷದ ನಂತರ ಅದ್ರಾಗ ತಯಾರಾಗಲ್ಲ. ಎಲ್ಲ ಗಿಡಗಳ ಬುಡದಲ್ಲಿ ಇಡಬೇಕು, ಇಡಬೇಕಲ್ಲ. ಎಲ್ಲಿ ಸಿಗ್ತದೆ ಚಿಪ್ ಎಲ್ಲ? ಈಗ ಮಾಡ್ತಾ ಇದ್ರು ಐಟಿ ದವರು, ಅದೇ ಮಾಡ್ತಾ ಇದ್ರು. ಈಗ ಮೇಡಮ್ ಹೇಳ್ತಾ ಇದ್ರು, ನಾವು 5 ವರ್ಷದಿಂದ ಹೋಗಿ ಅಲ್ಲ ಕಡಿಲಿಕ್ಕೆ ಹೋದವರದ್ದು ಹೇಳ್ತದೆ, ಸಾಧಾರಣ ನೋಡ್ಲಿಕ್ಕೆ ಬಂದವರದ್ದು ಬಂದ್ರು. ಯಾವಾಗ ನಿಮ್ದು ಇದು ಇದೆ ಅಲ್ಲ ಸಿಸ್ಟಮ್, ಆಫ್ ಮಾಡಿದ್ರೆ ಆಫ್ ಮಾಡ್ರೆ ಆಯ್ತು. ಇದು ಒಂದು ಒಳ್ಳೆ ವಿಧಾನ ಅಲ್ಲ ಸರ್, ಹೊಸ ವಿಧಾನ, ಬಹಳ ವಿಧಾನ. ಅವರು 5 ವರ್ಷದಿಂದ ಏನ್ ಹೇಳ್ತಾ ಇದ್ರು, ಈ ಚಿಪ್ಪಿನ ಬೆಳೆ 700 ರೂಪಾಯಿ ಹೇಳ್ತಾ ಇದ್ದಾರೆ, ಬಟ್ ವಿ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ದಮ್, ಹಿಂಗ ಎಲ್ಲಾ ಫಾರ್ಮರ್ ಹಾಕೋತಾ ಇದ್ದಾರೆ ಅಂದ್ರೆ, ಇಟ್ ವಿಲ್ ಕಮ್ ಅಪ್ ಟು 50 ರೂಪೀಸ್, 60 ರೂಪೀಸ್. ಓಹೋ, ರಿಯಾಯಿತಿ ಇದಾರೆ. ಆ ಒಂದ್ ಪ್ಲಾಂಟಿಂಗ್ 50-60 ಸ್ಪೆಂಡ್ ಮಾಡೋದು, ಇಟ್ ಈಸ್ ವೆನ್ ಐ ಆಮ್ ಗೆಟಿಂಗ್ 50,000. ಏನಷ್ಟು ಖರ್ಚಿನದ್ದು ಅಂತ ಅಲ್ಲ ಅದು, ಯಾಕಂದ್ರೆ ಅಷ್ಟು ಬೆಲೆ ಬಾಳುವಂತ ಒಂದು ಮರವನ್ನ ಕಾಯಿ. ಸಪೋಸ್ ನಾವು ಊರವರೆಗೆ ಎಲ್ಲೋ ದೂರ ಇದ್ದ, ಅದು ಹಾರ್ನ್ ಕೊಟ್ಟರು ನಾ ರೀಚ್ ಆಗಲ್ಲ, ಪೊಲೀಸರು ರೆಸ್ಪಾನ್ಸ್ ಮಾಡ್ಲಿಲ್ಲ, ಅವ ಕಡಿತಾನ, ಅದು ಕಡ್ಕೊಂಡು ಹೋಗ್ತಾನ, ಅವನಿಗೆ ಗೊತ್ತಿಲ್ಲ ಇದು ಚಿಪ್ ಎಲ್ಲಿದೆ ಅಂತ. ಅವ ಎಲ್ಲಿಗೆ ಹೋಗ್ತಾನಲ್ಲ, ಅದು ಚಿಪ್ ಇಟ್ ವಿಲ್ ಗಿವ್ ದಿ ಡೈರೆಕ್ಷನ್ ಟು ಯು, ಇದು ಈ ಸ್ಪಾಟ್ ಇದೆ, ಈ ಸ್ಪಾಟ್ ಇದೆ, ಈ ಸ್ಪಾಟ್ ಇದೆ. ಅತ್ಯಾಧುನಿಕವಾಗಿ ಎಲ್ಲಿ ತನ ಆ ಚಿಪ್ ಕಡೆಯೋದಿಲ್ಲ, ಅಲ್ಲಿ ತನ ಇಟ್ ವಿಲ್ ಗಿವ್ ಸೈಡ್ ಸಿಗ್ನಲ್. ಆ ಚಿಪ್ ಅಂದ್ರೆ ಮರಕ್ಕೆ ಇಡಬೇಕು, ಮರದೊಳಗೆ ಇಡಬೇಕು, ಮರದೊಳಗೆ ಸ್ವಲ್ಪ ಕೆದರ್ಬೇಕು ಅದಕ್ಕೆ ಚಿಪ್ ಎಷ್ಟು ಇರುತ್ತೆ. ಹೌದು, ಅದು ಕಣ್ಣಿಗೆ ಕಾಣೋದಿಲ್ಲ, ಸ್ವಲ್ಪ ಅದು ಮಾಡಿ ಒಳಗೆ ಹಾಕಿ ಮತ್ತೆ ಮೇಲೆ ನೀವು ಅದು ಇದು ಹಾಕಿದ್ರೆ ದಾಟಿ ಅಂತೀವಲ್ಲ, ಅದು ಮುಚ್ಚರ್ ಮತ್ತೆ ಮುಚ್ಕೋತದ. ಅವನಿಗೆ ಗೊತ್ತಾಗಲ್ಲ ಎಲ್ಲಿದೆ ಅಂತ. ಅದು 5 ಫೀಟ್ ಡಿಫ್ರೆನ್ಸ್ ಅಂದ್ರೆ ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲ ಕಡೆ ಇರುತ್ತೆ. ಹೌದು, ಇಟ್ ವಿಲ್ ಗಿವ್ ಸೈರನ್, ಒಂದು ರಕ್ಷಣಾತ್ಮಕ ಚಿಪ್ ಇದು. ಎಸ್, ಇದಕ್ಕೆ ಮತ್ತೆ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಒಂದು ನಾಯಿ ಇಡ್ರಿ ಅಥವಾ ವೆಪನ್ ತೋರಿ, ಫೆನ್ಸಿಂಗ್ ಚಲೋ ಮಾಡ್ಕೊಡಿ, ಅದು ಮಾಡ್ತದ ಅಂತ ಹೇಳಂದ್ರೆ ಹಂಗಲ್ಲ, ಅದು ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್. ಇಷ್ಟು ಬೆಲೆ ಬಾಳುವಂತದ್ದು ಆದ ಕಾರಣ ನಾವು ಅದೆಲ್ಲ ಮಾಡ್ಲೇಬೇಕಾಗ್ತದೆ, ಮಾಡ್ಲೇಬೇಕು. ತುಂಬಾ ಒಳ್ಳೇದು ಆಲೋಚನೆ, ಯಾಕಂದ್ರೆ ಈ ಚಿಪ್ ಇರುವುದು ರೈತನಿಗೆ ಒಂದು ವರದಾನ ಇದೆ, ವರದಾನ. ಹ್ಯಾಂಗ ವೇಸ್ಟ್ ಡಿಕಂಪೋಸರ್ ಅದೆಲ್ಲ, ಇದೊಂದು ವರದಾನ. ಈಗ ಅದರ ನಿರ್ವಹಣೆ ಹೇಗೆ ಸರ್? ಈಗ ಮರ ತನ್ನಷ್ಟಕ್ಕೆ ಬೆಳ್ಕೊಂತ ಹೋಗ್ತದ ಅಲ್ಲ, 1 ವರ್ಷಕ್ಕೆ ಗೊಬ್ಬರ ಕಡಿಬೇಕು, ಏನು ನೋಡ್ಬೇಕಾಗಿಲ್ಲ ಅದಕ್ಕೆ. ಇದು ಸಾವಯವ ಅಂತ ಏನಿದೆ ಅಲ್ಲ, ನಿಮ್ಮಲ್ಲಿ ಗೊಬ್ಬರ ಇತ್ತು, ತಿಪ್ಪೆ ಗೊಬ್ಬರ ಇತ್ತು ಅಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಇದು ವೇಸ್ಟ್ ಡಿಕಂಪೋಸರ್ ಹಾಕ್ರಿ. ಅಲ್ಲ, ಮರದ ಬೆಳವಣಿಗೆ ಕೊಂಬೆಗಳನ್ನು ಕಟ್ ಮಾಡಬೇಕಾದ್ರೆ ಮತ್ತೊಂದು ಏನಿದೆ ಇದ್ರ ಇಂಪಾರ್ಟೆಂಟ್, ಅದು ಅದಕ್ಕೊಂದು ಹೋಸ್ಟ್ ಪ್ಲಾಂಟ್ ಬೇಕು. ಈಗ ಚಂದನ ಗಿಡ ಏನಿದೆ ಅಲ್ಲ, ಅದ್ರ ಬೇರು ಭೂಮಿಲಿಂದ ಏನು ತಗೊಳಲ್ಲ, ಅದು ಆ ಬೇರ ಮತ್ತೊಂದು ಪ್ಲಾಂಟಿನ ಬೇರಿಗೆ ಹೋಗಿ ಸುತ್ತಕೋತದ, ಅದು ಸುತ್ತಕೊಂಡು ಆ ಪ್ಲಾಂಟ್ಲಿಂದ ಅದು ಜೊಕೋತ. ಯಾವ್ದನ್ನು ಹಚ್ಚಬೇಕು ಅದ್ರ ಹತ್ರ? ಅದು ಹೇಳಿಲ್ಲ. ಈಗ ಇದು 12 ವರ್ಷ, ನಾ ಈಗ ಹೆಬ್ಬೆ ಹಚ್ಚೀನಿ, ಇದು ಈ ಪ್ಲಾಟ್ ಬಿಟ್ಟು ಅದ್ರ ಬಲ್ಯಕ್ಕೆ ಒಂದು ಹೆಬ್ಬೆ ಹಚ್ಚಿದೆ, 5 ಫೀಟಿಗೆ ಒಂದು ಹೆಬ್ಬೆ ಇದೆ. ಈಗ ಆಲ್ರೆಡಿ 6 ಇಯರ್ಸ್ ಆಗತ್ತಾನ, ಇದ್ರ ಬೇರೆ ಅಲ್ಲಿಗೆ ಹೋಗ್ತಾವ, ಅದನ್ನು ಸುತ್ತಕೊಳ್ತಾವ, ಅದಕ್ಕೆ ಸುತ್ತಕೊಂಡು ಅದ್ರಲ್ಲಿಂದೇ ಫುಡ್ ತೋತದ. ಇದು ನಾನು 12 ವರ್ಷ 10 ವರ್ಷ ಕಾಯದಿದೆ, ಇದನ್ನು 12 ವರ್ಷ ಕಾಯದಿದೆ, ಎರಡು ತಮ್ಮ ತಾವ್ ಅಡ್ಜಸ್ಟ್ ಆಗೋ. ಚಂದನ ಗುಣನೇ ಅದು. ಓಹೋ, ಇಟ್ ವಿಲ್ ನಾಟ್, ಚಂದನ ಬೆಳೆಯುವವರಿಗೆ ಇದೊಂದು ಮಾಹಿತಿಯನ್ನು ಕೊಡ್ತಾರೆ. ಬೇರಿಲಿಂದ ಅದು ಏನು ತನ್ನ ಸ್ವಂತಲಿಂದ ಏನು ತೋಳಲ್ಲ, ಅದು ಮತ್ತೊಂದು ಬೇರ್ಲಿಂದ ತಗೋಬೇಕು. ಅದು ಇದು ಬಹಳ ಕುತೂಹಲ, ಹೋಸ್ಟ್ ಪ್ಲಾಂಟ್ ಅಂತ. ಹೋಸ್ಟ್ ಪ್ಲಾಂಟ್, ಹೋಸ್ಟ್ ಪ್ಲಾಂಟ್ ಅದು ಆಹಾರ ಉಣಿಸ್ತದೆ, ತಿಂತದೆ ಅಷ್ಟೇ. ಅದು ನಿಮ್ಗೆ ಯಾವಾಗ ಗೊತ್ತಾಗ್ತದ ಅಂದ್ರೆ, ಇದು ಗ್ರೋತ್ ಏನು ಹುಡಿತಿರ್ತದಲ್ಲ, ಚಂದನ್ ಬೆಳವಣಿಗೆ ಏನು ಆಗ್ತಿರ್ತದಲ್ಲ, ಅವಾಗ ನಮ್ಗೆ ಕನ್ಫರ್ಮ್ ಆಗ್ತದೆ, ಎಸ್ ಇಟ್ ಈಸ್ ಟೇಕಿಂಗ್ ಫುಡ್ ಫ್ರಮ್ ದಿಸ್ ಪ್ಲಾಂಟ್ ಅಂತ. ಮತ್ತೊಂದು ಅದಕ್ಕೆ ಹೆಬ್ಬೇವನ್ನೇ ಹಚ್ಚಿದ್ರೆ ಎರಡು ಲಾಭದಾಯಕ ಇದೆ. ಲಾಭದಾಯಕ. ಕೆಲವ್ರು ಏನ್ ಮಾಡ್ತಾರೆ, ಹಣ್ಣಿನ ಗಿಡ ಹಚ್ತಾರ, ಗೋವಾ ಹಚ್ತಾರ, ಇವೆಲ್ಲ ಹಚ್ಕೋತ್ ಬರ್ತಾರ. ಗೋವಾದು ಮತ್ತೊಂದು ನೇಚರ್ ಏನಿದೆ ಇದು ಚಂದನ್ದು ಅಂದ್ರೆ, ಅದು ಬೇರಿಗೆ ಸುತ್ತಕೋತದ ಅಂತ ಹೇಳ್ದಲ್ಲ, ಒಂದ್ ವೇಳೆ ಹೋಸ್ಟ್ ಪ್ಲಾಂಟ್ ಈಸ್ ವೀಕ್, ಇದು ಸ್ಟ್ರಾಂಗ್ ಹಾಕೋತ ಹೋಯ್ತು ಅಂದ್ರೆ ಹೋಸ್ಟ್ ಪ್ಲಾಂಟ್ ಡೆತ್ ಆಗ್ಬಿಡ್ತದೆ. ಅವಾಗ ಅದಕ್ಕೆ ನಾವು ಪ್ರಿಕಾಷನ್ ಮತ್ತೊಂದು ಇಟ್ಟಿರ್ಬೇಕಲ್ಲಿ.

ಪ್ರತಿ ಬಾರ್ಡರ್ ಒಂದು ಈ ಟೈಪ್ ಗಿಡ ಹಾಕೊಂಡಿರ್ತಾರೆ. ಅದು ಯಾವ್ದು ಹೆಬ್ಬೆವು ಆಗಬಹುದು, ಯಾವ್ದು ಆಗ್ಬಹುದು. ಇವು ಹಾಕೊಂಡ್ರ ಆಫ್ಟರ್ 10 ಇಯರ್ಸ್ ಅವ್ರದೇನ್ ಲ್ಯಾಂಡ್ ವ್ಯಾಲ್ಯೂ ಇದೆ, 3 ಎಕರ್, 2 ಎಕರ್, 4 ಎಕರ್ ಅಷ್ಟು ಕಿಮ್ಮತ್ ಇವೇ ಪ್ಲಾಂಟ್ ಕೊಡ್ತಾವ. ಅವ್ರು ಏನ್ ಮಾಡಬೇಕು ಅಂದ್ರೆ ದೇ ಹ್ಯಾವ್ ಟು ಆಪ್ಟ್ ಇಟ್, ಅದನ್ನು ಒಪ್ಪಿಕೊಳ್ಬೇಕು, ಮಾಡ್ಕೊಳ್ಬೇಕು. ಅವ್ರ ಇಂಟ್ರೆಸ್ಟ್ ಇರಬೇಕು. ನೀರು ಕಮ್ಮಿ ಇದೆ, ನೀರು ಕಮ್ಮಿ ಬೇಕು. ಇದಕ್ಕೆ ಹಂಗು ಸಪೋಸ್ ಒಂದು ಸಮ್ಮರ್ ನೀವು ಟ್ಯಾಂಕರ್ಲಿಂದ ನೀರ್ ಹಾಕ್ರಿ, ನೆಕ್ಸ್ಟ್ ಸಮ್ಮರ್ ಬೇಕಾಗಿಲ್ಲ. ಒಂದು ವರ್ಷ ಹಾಕಿದ್ರೆ